ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429713. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ದ್ರವ ರೂಪದ ಸಾವಯವ ಗೊಬ್ಬರಗಳ ಬಳಕೆ, ಈ ಕುರಿತು ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೌಳೇನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಒಲವು ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಸುಮಾರು ವರ್ಷಗಳ ನಮ್ಮ ಕೃಷಿ ಜೀವನದಲ್ಲಿ ಭಾರತದಲ್ಲಿ ಬೇಸಾಯ ಏನು ಆಯ್ತಲ್ಲ, ಗ್ರೀನ್ ರೆವಲ್ಯೂಷನ್ ಅಂತ ಹಿಡ್ಕೊಂಡು ಇಲ್ಲಿವರೆಗೆ ನಾವೇನ್ ಮಾಡಿದೀವಿ, ಜಾಸ್ತಿ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಭೂಮಿಯ ಗುಣಮಟ್ಟವನ್ನು ಹಾಳು ಮಾಡಿದ್ದೇವೆ. ಮಣ್ಣು ಸವಕಳಿನೂ ಆಗಿದೆ, ಸಾಕಷ್ಟು ಮಳೆಯಾಗಿ ಮಣ್ಣು ಕೂಡ ಎಲ್ಲೋ ಒಂದ್ ಕಡೆ ಹೋಗಿ ಹುಳಾಗಿದೆ, ಅಂದ್ರೆ ಫಲವತ್ತತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನೊಳಗೆ ಹಿಂದೆಂದಿಗಿಂತಲೂ ಈಗ ಸಾವಯವ ಕೃಷಿಯತ್ತ ನಾವು ಮುಖ ಮಾಡೋದು ಬಹಳ ಅವಶ್ಯಕತೆ ಇದೆ. ಇವತ್ತು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳೊಳಗೆ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ಹೇಗೆ ಉತ್ಪಾದನೆ ಮಾಡಬೇಕು, ಹೇಗೆ ಬಳಕೆ ಮಾಡಬೇಕು, ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ತಜ್ಞ ಪ್ರೊಫೆಸರ್ ಇದ್ದಾರೆ, ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರು. ಕಿತ್ತೂರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾವಿಯೊಳಗೆ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಹಾಗೇನೆ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ವಿಭಾಗದ ಮುಖ್ಯಸ್ಥರು ಕೂಡ ಇದ್ದಾರೆ. ವಿಜಯ್ ಮಹಾಂತೇಶ್ ಅವರು ತುಂಬಾ ಜನಜನಿತ ಅಧ್ಯಾಪಕರು, ವಿಶೇಷವಾಗಿ ಸಾವಯವ ಕೃಷಿಯೊಳಗೆ ಹೇಗೆ ನಮ್ಮ ರೈತ ಬಾಂಧವರು ತಮ್ಮನ್ನು ತೊಡಗಿಸಿಕೊಂಡು ಯಶಸ್ವಿ ಆಗಬಹುದು, ಹಾಗೇನೆ ನಿಸರ್ಗದತ್ತವಾದ, ನಿಸರ್ಗಕ್ಕೆ ಹತ್ತಿರವಾದ ನಾವು ಕೃಷಿ ಮಾಡಿ ಮಣ್ಣಿಗೂ ಕೂಡ ಸಹಾಯ ಮಾಡೋಣ, ಹಾಗೆ ಗ್ರಾಹಕರಿಗೆ ಕೂಡ ಸಹಾಯ ಮಾಡೋಣ ಅನ್ನೋ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ಆಲೋಚಿಸಲಿ ಅಂತ ಹೇಳಿ ಸದಾ ಚಿಂತನೆಯಲ್ಲಿ ತೊಡಗಿಕೊಂಡಂತವರು. ಇವತ್ತು ಅವರಿಂದ ಈ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳೊಳಗೆ ದ್ರವರೂಪದ ಸಾವಯವ ಗೊಬ್ಬರವನ್ನ ಹೇಗೆ ಉತ್ಪಾದನೆ ಮಾಡಬೇಕು, ಹೇಗೆ ಅದನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತ ಮಾಹಿತಿ ಮಾಡ್ಕೊಳ್ಳೋಣ ಅಂತ ನಿಮ್ಮೆಲ್ಲರ ಪರವಾಗಿ ರೈತ ಬಾಂಧವರೇ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ತೆ ಸರ್. ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ, ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳೊಳಗೆ ನಾವು ಉಪಯೋಗ ಮಾಡಬೇಕಾದಂತಹ ಒಂದು ಗೊಬ್ಬರಗಳೇನಿದೆಯಲ್ಲ, ಅದು ಯಾವಾಗ್ಲೂ ಕೂಡ ಮಣ್ಣಿನ ಗುಣಮಟ್ಟ ಹೆಚ್ಚಿಸುತ್ತದೆ, ಹಾಗೆ ನಾವು ಬೆಳೆಯ ಉತ್ಪಾದನೆಗೆ ಕೂಡ ಒಂದು ಸಹಕಾರಿಯಾಗಿ ನಿಲ್ಲುತ್ತದೆ ಮತ್ತು ಉತ್ತಮವಾಗಿ ಬೆಳೆಯನ್ನು ಬೆಳೆದು ಒಳ್ಳೆ ಫಸಲನ್ನು ಪಡೆದು ಲಾಭ ಪಡಿಬಹುದು. ಆ ನಿಟ್ಟಿನೊಳಗೆ ಈ ದ್ರವರೂಪದ ಸಾವಯವ ಗೊಬ್ಬರ ಏನಿದೆಯಲ್ಲ, ಇದು ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಈ ಸಾವಯವ ಅನ್ನೋದೇ ಒಂಥರ ಸಿಹಿಯಾಗಿ ನಮಗೆ ಕೇಳುವಂತಹ ಒಂದು ಶಬ್ದ. ಈ ದ್ರವರೂಪದ ಸಾವಯವ ಗೊಬ್ಬರ ಅಂದ್ರೆ ಏನು, ಇದ್ರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನ ಮಾಡ್ಕೊಡ್ಬೋದಾ? ಎಲ್ಲಾ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರುವಂಗೆ ದ್ರವರೂಪದ ಸಾವಯವ ಗೊಬ್ಬರಗಳಂದ್ರೆ ಇವು ಸಸ್ಯ ಮತ್ತು ಪ್ರಾಣಿಜನ್ಯ ಮೂಲಗಳಿಂದ ತಯಾರ ಮಾಡಿರುವಂತಹ ಗೊಬ್ಬರನೇ ಇದು. ಬಟ್ ಸಾವಯವ ಮೂಲದ್ದೇ ಆಗಿರುತ್ತೆ, ಬಟ್ ದ್ರವ ರೂಪದಲ್ಲಿ ಇರುತ್ತೆ. ಅಲ್ಲಿ ತಿಪ್ಪೆ ಗೊಬ್ಬರ, ಎರೆಗೊಬ್ಬರ ಎಲ್ಲೂ ಘನ ರೂಪದಲ್ಲಿ ಇದ್ರೆ ಇದು ದ್ರವ ರೂಪದಲ್ಲಿ ಇರುತ್ತೆ. ನಾವು ಬೇರೆ ಬೇರೆ ಸಸ್ಯಜನ್ಯ ಪದಾರ್ಥಗಳನ್ನ, ಪ್ರಾಣಿಜನ್ಯ ಪದಾರ್ಥಗಳನ್ನ ವಿವಿಧ ಪದ್ಧತಿಯಲ್ಲಿ ಅವುಗಳನ್ನ ಸಂಸ್ಕರಿಸಿ ನಾವು ದ್ರವ ಸಾವಯವ ಗೊಬ್ಬರಗಳನ್ನ ರೆಡಿ ಮಾಡ್ತೀವಿ ಸರ್. ಈಗ ವಿಶೇಷವಾಗಿ ನಮ್ಮ ಕೃಷಿ ಚಟುವಟಿಕೆಗಳೊಳಗೆ ಒಂದು ಗೊಬ್ಬರ ಅನ್ನೋದು ಹೆಚ್ಚು ಪ್ರಮುಖ ಪಾತ್ರ ವಹಿಸ್ತದೆ. ವಿಶೇಷವಾಗಿ ಈ ದ್ರವರೂಪದ ಸಾವಯವ ಗೊಬ್ಬರ ಇತ್ತಂದ್ರೆ ಅದಂತೂ ಒಳ್ಳೆ ಟಾನಿಕ್, ಯಾವುದೇ ಬೆಳೆಗೆ ಅದು ಬೇಕಾಗ್ತದೆ. ವಿಶೇಷವಾಗಿ ನಮ್ಮಲ್ಲಿ ಭೂಮಿಯ ಗುಣಮಟ್ಟ, ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗಬೇಕು, ಮಣ್ಣಿನೊಳಗ ಎರೆಹುಳು ಜಾಸ್ತಿ ಆಗಬೇಕು, ಹಾಗೇನೆ ಸೂಕ್ಷ್ಮಾತಿ ಸೂಕ್ಷ್ಮ ಒಂದು ಜೀವಿಗಳೇನದಲ್ಲ ಅವು ಬಂದು ಮಣ್ಣನ್ನ ಜೀವಂತಿಕೆಯಿಂದ ಇಡಬೇಕು. ಆ ನಿಟ್ಟಿನೊಳಗೆ ದ್ರವರೂಪದ ಸಾವಯವ ಗೊಬ್ಬರ ಬಹಳ ಒಂದು ಮಹತ್ತರ ಪಾತ್ರವನ್ನ ಈ ಒಂದು ನಿಟ್ಟಿನೊಳಗೆ ವಹಿಸ್ತದೆ. ಈ ಒಂದು ದ್ರವರೂಪದ ಸಾವಯವ ಗೊಬ್ಬರವನ್ನ ಉತ್ಪಾದನೆ ಮಾಡೋ ಒಂದು ಪದ್ಧತಿಯೊಳಗೆ ದ್ರವರೂಪದ ಸಾವಯವ ಗೊಬ್ಬರಗಳು ಯಾವುವು, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಕೊಡ್ಬೋದಾ? ವಿವಿಧ ತರನಾದ ದ್ರವರೂಪದ ಸಾವಯವ ಗೊಬ್ಬರಗಳು ಇದಾವೆ. ಮೊದಲನೇದಾಗಿ ಬೀಜಾಮೃತ ಇದೆ, ಜೀವಾಮೃತ ಇದೆ, ಪಂಚಗವ್ಯ ಇದೆ, ಅದೇ ರೀತಿ ಬಯೋಜೀವ ಸಾರ ದ್ರಾವಣ ಇದೆ, ಅಮೃತ ಪಾಣಿ ಇದೆ, ಎರೆಜಲ ಇದೆ, ಎರೆಗೊಬ್ಬರದ ಟೀ ಇದೆ. ಇವುಗಳಲ್ಲಿ ನಾವು ಏನು ಇಲ್ಲಿ ತನಕ ಏನಿದೆ ಇವೇ ಬಹಳ ಪ್ರಮುಖವಾಗಿದ್ದಾವೆ. ಬೀಜಾಮೃತ, ಜೀವಾಮೃತ, ಪಂಚಗವ್ಯ, ಅಮೃತ ಪಾಣಿ ಇರ್ಬೋದು, ಬಯೋಜೀವ ಸಾರ ದ್ರಾವಣ ಇರ್ಬೋದು, ಎರೆಜಲ ಇರಬಹುದು, ಇವೆಲ್ಲ ಬಹು ಪ್ರಮುಖವಾಗಿರುವಂತಹ ಸಾವಯವ ದ್ರವ ಗೊಬ್ಬರಗಳು. ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ, ಅಂದ್ರೆ ಈ ಒಂದು ಬೀಜಾಮೃತ ಆಗ್ಲಿ, ಜೀವಾಮೃತ, ಪಂಚಗವ್ಯ, ಬಯೋಜಿನ್ ಸಾರ, ಮತ್ತೆ ಆಮೇಲೆ ಎರೆಜಲ, ಸಾಕಷ್ಟು ದ್ರವರೂಪದ ಒಂದು ಸಾವಯವ ಗೊಬ್ಬರಗಳಿದೆ. ಇವತ್ತು ನಮ್ಮ ರೈತ ಬಾಂಧವರಿಗೆ ದ್ರವರೂಪದ ಸಾವಯವ ಗೊಬ್ಬರವನ್ನು ತಯಾರು ಮಾಡಿಕೊಳ್ಳುವ ವಿಧಾನ ಗೊತ್ತಿಲ್ಲ. ಯಾಕಂದ್ರೆ ಈ ದ್ರವರೂಪದ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡೋದೇನಿದೆಲ್ಲ ಕಡಿಮೆ ಖರ್ಚು, ಆಮೇಲೆ ಸ್ವಾವಲಂಬಿ ಜೀವನ ಇದು. ಹೊರಗಿನ ಯಾವುದೇ ಒಂದು ರಾಸಾಯನಿಕ ಹಾಕಿ ನಮ್ಮ ಒಂದು ಹೊಲವನ್ನ ಗದ್ದೆಯನ್ನ ಹಾಳು ಮಾಡುವಂತ ಸಾಧ್ಯತೆ ಇಲ್ಲ. ಆಗುವ ಲಾಭಕ್ಕಿಂತ ಹೆಚ್ಚು ನಷ್ಟನೇ ಜಾಸ್ತಿ ಆಗುತ್ತೆ. ನಾವು ರಾಸಾಯನಿಕಗಳನ್ನ ಹೆಚ್ಚು ಹೆಚ್ಚು ಯೂರಿಯಾಗಳನ್ನ ಬಳಸಿದ್ರೆ ನಮ್ಮ ಮಣ್ಣಿನ ಗುಣಮಟ್ಟನ ಹಾಳ. ಆ ನಿಟ್ಟಿನೊಳಗೆ ಈ ಒಂದು ದ್ರವರೂಪದ ಸಾವಯವ ಗೊಬ್ಬರ ಏನಿದೆಲ್ಲ ಅದು ಉತ್ಪಾದನೆ ಮಾಡೋದು ಬಹಳ ಬಹಳ ಅವಶ್ಯಕತೆ ಇದೆ. ಅದರೊಳಗೆ ಪ್ರಪ್ರಥಮವಾಗಿ ಈ ಬೀಜಾಮೃತವನ್ನ ಹೇಗೆ ನಾವು ತಯಾರು ಮಾಡ್ಕೊಳ್ಬೇಕು, ತಳಿಗಳನ್ನ ಆಯ್ಕೆ ಮಾಡಿ ಬೀಜಗಳು ಹಾಕ್ಬೇಕು ಅಂತಂದಾಗ ಬೀಜಾಮೃತ ಬಹಳ ಮುಖ್ಯವಾಗಿ, ಬೀಜಾಮೃತ ಇದ್ದಾಗ ಒಂದು ಆ ಬೀಜ ಒಳ್ಳೆ ಚೆನ್ನಾಗಿ ಮೊಳಕೆ ಹೊಡೆದು ಒಂದು ಸಿರಿವಂತ ಬೆಳೆಯಾಗಿ ಬೆಳೀಲಿಕ್ಕೆ ಸಾಧ್ಯ. ಬೀಜಾಮೃತ ಹೇಗೆ ತಯಾರು ಮಾಡಬೇಕು, ಬೀಜಾಮೃತ ಅಂದ್ರೇನು, ಇದಕ್ಕೆ ಖರ್ಚು ಎಷ್ಟಾಗಬಹುದು, ಒಟ್ಟಾರೆ ಬೀಜಾಮೃತ ತಯಾರು ಮಾಡುವಂತ ವಿಧಾನ ಇವೆಲ್ಲ ಸ್ವಲ್ಪ ಮಾಹಿತಿ ಕೊಡಬಹುದಾ? ಬೀಜಾಮೃತ ತಯಾರು ಮಾಡೋದಕ್ಕೆ ಮೊತ್ತ ಮೊದಲನೇಗಾಗಿ ನಮ್ಗೆ ಏನೇನು ಸಾಮಗ್ರಿಗಳು ಬೇಕಾಗ್ತಾವ ಅಂದ್ರೆ, ನೀರು ನಮ್ಗೆ 20 ಲೀಟರ್ ಬೇಕಾಗುತ್ತೆ, ಮತ್ತೆ ದೇಶಿ ಆಕಳ ಸಗಣಿ 5 ಕಿಲೋಗ್ರಾಂ 5 ಕೆಜಿ ಬೇಕಾಗುತ್ತೆ. ಅಂದ್ರೆ ದೇಶಿ ಆಕಳದೇನೆ ಬೇಕು ಅಂದ್ರೆ, ನಾವು ಹೈಬ್ರಿಡ್ ಬಳಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹೈಬ್ರಿಡ್ಗಳು ಸಾಕಷ್ಟು ಆಹಾರ ಇಂಟೇಕ್ ಜಾಸ್ತಿ ಇರೋದ್ರಿಂದ ಸಾಕಷ್ಟು ಔಷಧಿಗಳನ್ನ ರೋಗಗಳನ್ನು ಜಾಸ್ತಿ ಬರ್ತವೆ ಹೈಬ್ರಿಡ್ ಗಳಿಗೆ. ಈ ಜರ್ಸಿ ಆಕಳಿಗೆ ರೋಗ ಅವೆಲ್ಲ ಬಹಳ ಇರ್ತವೆ, ಅದಕ್ಕೋಸ್ಕರ ಔಷಧಿ ವ್ಯಾಕ್ಸಿನ್ ಗಳನ್ನ ಹಾಕಿಸೋದ್ರಿಂದ ಅದು ಔಷಧಿ ಅಂಶ ಸಗಣಿ ಮತ್ತು ಗಂಜಲಲ್ಲಿ ಬರೋದ್ರಿಂದ ನಾವು ದೇಶಿ ಹಸುವಿನ ಸಗಣಿ ನಾವು ಇದರಲ್ಲಿ ಶಿಫಾರಸು ಮಾಡ್ತೀವಿ. ದೇಶಿ ಹಸುವಿನ ಸಗಣಿ 5 ಕೆಜಿ, ನೀರು 20 ಲೀಟರ್, ದೇಶಿ ಹಸುವಿನ ಗಂಜಲ 5 ಲೀಟರ್ ಬೇಕಾಗುತ್ತೆ, ಅದೇ ರೀತಿ ಸುಣ್ಣ 50 ಗ್ರಾಂ ಬೇಕಾಗುತ್ತೆ, ಮತ್ತೆ ಒಂದು ಬಗಸೆ ಮಣ್ಣು ಅಂದ್ರೆ ನಿಮ್ಮ ಹೊಲದಲ್ಲಿ ಇರುವ ಹೊಲದ ಮಣ್ಣೆ ಆದ್ರೆ ಒಳ್ಳೆಯದು, ಇಲ್ಲಾಂದ್ರೆ ನಿಮ್ಮ ಹೊಲದಲ್ಲಿ ಗಿಡದ ಕೆಳಗಡೆ ಅಂದ್ರೆ ಗಿಡದ ಬುಡಕ್ಕೆ ಇರುವಂತ ಒಂದು ಬೊಗಸೆ ಮಣ್ಣು, ಅಥವಾ ಕಾಡು ನಿಮ್ಮ ಊರಲ್ಲಿ ಏನಾದ್ರೆ ಕಾಡು ಹತ್ರ ಇದ್ರೆ ಕಾಡಿನ ಒಂದು ಬೊಗಸೆ ಮಣ್ಣು ಇದ್ರೆ ಸಾಕು. ಮೊದಲನೇದಾಗಿ ನೀವು ಒಂದು ಬಕೆಟ್ ತಗೋಬೇಕು, ಆ ಬಕೆಟ್ ಅಲ್ಲಿ 20 ಲೀಟರ್ ನೀರು ಹಾಕಿ ತದನಂತರ ಒಂದು ಬಿಳಿ ಬಟ್ಟೆಯಲ್ಲಿ ನೀವು ಒಂದು 5 ಕೆಜಿ ಸಗಣಿಯನ್ನ ಆ ಗಂಟು ಕಟ್ಟಿ ಒಂದು ಕಟ್ಟಿಗೆಗೆ ನೇತಾಡೋ ತರ ಮಾಡ್ಬೇಕು. ಆ ನೀರಿನಲ್ಲಿ 20 ಲೀಟರ್ ನೀರಿನಲ್ಲಿ ನೀವು ಆ ಈ ಸಗಣಿ ಗಂಟನ್ನ ನೀರಿನಲ್ಲಿ ನೆನೆ ಇಡಬೇಕು, ಸುಮಾರು 12 ಗಂಟೆ ನೆನೆ ಇಡಬೇಕು. ಅದೇ ಸಮಯದಲ್ಲೇ 50 ಗ್ರಾಂ ಸುಣ್ಣ 1 ಲೀಟರ್ ನೀರಿನಲ್ಲಿ ಹಾಕಿ ನೀವೇನ್ ಮಾಡಬೇಕು, ಸುಣ್ಣನು ಸಹ ನೆನೆ ಇಡಬೇಕು. ಯಾವಾಗ ನೀವು ಸಗಣಿಯನ್ನ ನೀವು ನೆನೆ ಇಡುತ್ತಿರಲ್ಲ ನೀರಲ್ಲಿ ಗಂಟು ಕಟ್ಟಿ, ಅದೇ ರೀತಿ 1 ಲೀಟರ್ ನೀರಲ್ಲಿ 50 ಗ್ರಾಂ ಸುಣ್ಣ ನೆನೆ ಇಡಬೇಕು. ತದನಂತರ 12 ಗಂಟೆ ಆದ್ಮೇಲೆ ಮರುದಿನ ನೀವು ಏನ್ ಮಾಡ್ಬೇಕು, ಆ ಸಗಣಿ ಕಟ್ಟನ್ನ ಬಿಚ್ಚದೇನೆ ಸರಿಯಾಗಿ ಕಲುಕಿಸಿ ಅದನ್ನ ಹಿಂಡಿ ಅದರಲ್ಲಿ ಸಗಣಿಯಲ್ಲಿರುವ ಎಲ್ಲಾ ಅಂಶಗಳು ನೀರಿಗೆ ಬರೋ ತರ ಹಿಂಡ್ಬೇಕು. ತದನಂತರ ಅದಕ್ಕೆ ನೀವು 5 ಲೀಟರ್ ಆಕಳ ಮೂತ್ರ, ಆಕಳ ಗಂಜಲವನ್ನ, ದೇಶಿ ಆಕಳ ಗಂಜಲವನ್ನ ಹಾಕಿ, ಯಾಕಂದ್ರೆ ದೇಶಿ ಆಕಳ ಗಂಜಲ ಅದು ಎಸಿಡಿಕ್ ಇರುತ್ತೆ, ಅದನ್ನ ನಾವು ಸ್ವಲ್ಪ ನ್ಯೂಟ್ರಲ್ ಮಾಡ್ಬೇಕಾದ್ರೆ ನಾವು ಸುಣ್ಣದ ತಿಳಿ ನೀರನ್ನ ಹಾಕ್ಬೇಕಾಗುತ್ತೆ. ಯಾವಾಗ 5 ಲೀಟರ್ ಗಂಜಲ ಹಾಕ್ತೀರಿ ಅದೇ ಟೈಮ್ ಅಲ್ಲಿ ನೀವು ಸುಣ್ಣದ ತಿಳಿ ನೀರನ್ನ ನೀವು ಈ ದ್ರಾವಣಕ್ಕೆ ಹಾಕಿದಾಗ ಅದು ನಿಮ್ಗೆ pH ಮೇಂಟೈನ್ ಆಗುತ್ತೆ, ರಸಸಾರ ಮೇಂಟೈನ್ ಆಗುತ್ತೆ. ಇದು ಏನು ಬೀಜಾಮೃತ ರೆಡಿ ಆಗುತ್ತೆ. ಫ್ರೆಶ್ ಆಗಿ ಮಾಡ್ಬೇಕು ಬೀಜಾಮೃತವನ್ನ, ಮತ್ತು ಇವತ್ತು ರೆಡಿ ಮಾಡಿ ಒಂದು ವಾರ 2 ವಾರ ಬಿಟ್ಟು ಬಳಕೆ ಮಾಡಂಗಿಲ್ಲ, ನಿಮ್ಗೆ ನಾಳೆ ಬೇಕಂದ್ರೆ ಹಿಂದಿನ ದಿನ ರೆಡಿ ಮಾಡ್ಕೊಂಡು ನೀವು ಬೀಜಾಮೃತವನ್ನ ಬಳಕೆ ಮಾಡ್ಬೇಕು. ಬೀಜಾಮೃತವನ್ನ ನೀವು ಈಗ ಬೀಜಾಮೃತ ರೆಡಿ ಆಗಿದೆ ನೀವು ಆಮೇಲೆ ಕಟ್ ತೆಗೆದ್ಮೇಲೆ ಸಗಣಿ ಉಳಿದಿರ್ತಲ್ಲ ಅದನ್ನ ನೀವು ತಿಪ್ಪೆ ಗೊಬ್ಬರಕ್ಕೆ ಹಾಕ್ಬಹುದು. ಇದು ಬೀಜಾಮೃತ ರೆಡಿ ಆಯ್ತು. ಈ ಬೀಜಾಮೃತಕ್ಕೆ ನೀವು ಎಲ್ಲಾ ತರದ ಬೀಜಗಳನ್ನ ನೀವು 10 ನಿಮಿಷ ಸೋಯಾಬೀನ್ ಹೊರತುಪಡಿಸಿ 10 ನಿಮಿಷ ನೀವು ಈ ಬೀಜಾಮೃತ ದ್ರಾವಣದಲ್ಲಿ ಬೀಜಗಳನ್ನ ಅದ್ದಿ ತದನಂತರ ನೆರಳಿನಲ್ಲಿ ಒಣಗಿಸಿ ನೀವು ಬಿತ್ತನೆ ಮಾಡಿದರೆ ಬೀಜ ಮೊಳಕೆ ಚೆನ್ನಾಗಿ ಬರುತ್ತೆ, ಮೊಳಕೆ ಫೇಲ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಸೀಡ್ಲಿಂಗ್ ವಿಗರ್ ಚೆನ್ನಾಗಿ ಬರುತ್ತೆ. ತದನಂತರ ಒಂದ್ ವೇಳೆ ನೀವು ಬಿತ್ತಿದ ತಕ್ಷಣ ಟೈಮಲ್ಲಿ ಹಸಿ ಇದೆ ಆಮೇಲೆ ಮಳೆ ಬರದೇ ಇದ್ರೆ ಬೇರೆ ಬೀಜಗಳು ಸಾಯ್ತವೆ, ಬಟ್ ಬೀಜಾಮೃತದಲ್ಲಿ ಬೀಜೋಪಚಾರ ಮಾಡಿದಂತ ಬೀಜಗಳು ಸಾಯೋದಿಲ್ಲ. ಯಾಕಂದ್ರೆ ನಾವು ಈ ಸುಣ್ಣನು ಸಹ ಇಲ್ಲಿ ಉಪಚಾರ ಮಾಡಿರೋದ್ರಿಂದ ಬೀಜಗಳಿಗೆ ಬರ ಸಹಿಷ್ಣು ಗುಣ ಇರುತ್ತೆ, ಅದಕ್ಕೋಸ್ಕರ ಮಳೆ ಸ್ವಲ್ಪ ತಡ ಆದ್ರೂ ಸಹ ಸಸಿಗಳು ಬರ ಸಹಿಷ್ಣು ಗುಣ ಹೊಂದಿರೋದ್ರಿಂದ ಸಸಿಗಳು ಸಾಯೋದಿಲ್ಲ. ಬೀಜಾಮೃತ ಬಳಕೆ ಮಾಡಾದ್ಮೇಲೆ ಉಳಿದಿರುವಂತ ದ್ರಾವಣವನ್ನ ನೀವು ತಿಪ್ಪೆ ಗೊಬ್ಬರಕ್ಕೆ ನೀವು ಮತ್ತೆ ಸೇರಿಸಬಹುದು. ಇದು ಬೀಜಾಮೃತದ ಉಪಯೋಗ ಮತ್ತು ತಯಾರು ಮಾಡುವ ಪದ್ಧತಿ. ತುಂಬಾ ಹೃತ್ಪೂರ್ವಕವಾದ ಮಾಹಿತಿ. ಅಂದ್ರೆ ಒಂದು ದೇಸಿ ಹಸು ಇತ್ತಂದ್ರೆ ನಾವು ನಮ್ಮ ಭೂಮಿಯನ್ನ ಸಣ್ಣ ಭೂಮಿ ಇದ್ರೆ ಒಂದು ನಂದನವನ್ನ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಒಳ್ಳೆ ಆರಂಭಿಕ ಪೀಠಿಕೆಯನ್ನು ಕೊಟ್ರಿ. ಶಬ್ದಗಳೇ ನೋಡಿ ಎಷ್ಟು ಚೆನ್ನಾಗಿದೆ, ಬೀಜಾಮೃತ, ಜೀವಾಮೃತ ಅಂದ್ರೆ ಅಮೃತ ಇದೆ, ಮಾತುಗಳಲ್ಲಿ ಕೂಡ ಅಮೃತ ಇದೆ. ಮತ್ತೆ ಆ ತರ ಒಂದು ಬೇಸಾಯ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಮ್ಮ ಮನಸ್ಸು ಕೂಡ ಸಂತೋಷದಿಂದ ಉಲ್ಲಾಸದಿಂದ ಇರ್ತದೆ. ಮತ್ತೆ ಯಾವುದೇ ಒಂದು ರಾಸಾಯನಿಕಗಳ ಉಪಯೋಗ ಕಡಿಮೆ ಆಗಿ ಒಂದು ಪರಿಸರ ಸ್ನೇಹಿ ಒಂದು ಬೆಳೆಗಳನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಬಹಳ ಸಂತೋಷ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರು. ಈಗ ಬೀಜಾಮೃತ ನಂತರ ಜೀವಾಮೃತ ಅಂತ ಬರ್ತದೆ. ಯಾಕಂದ್ರೆ ಜೀವಾಮೃತ ಹೆಸರು ಹೇಳೋ ಹಂಗೆ ಒಂದು ಜೀವವನ್ನು ನೀಡುವಂತ ಅಮೃತ ಅಂದ್ರೆ ನಮ್ಮ ಸಸಿಗಳಿಗೆ. ಈ ಜೀವಾಮೃತ ಇದ್ರ ಬಗ್ಗೆ ಒಂದು ವಿಸ್ತೃತ ಮಾಹಿತಿಯನ್ನು ಕೊಡಿ, ಮತ್ತೆ ಇದು ಹೇಗೆ ತಯಾರು ಮಾಡಬೇಕು, ಹೇಗೆ ಉಪಯೋಗ ಮಾಡಬೇಕು ಇದನ್ನು ವಿಸ್ತೃತವಾಗಿ ಹೇಳ್ಬೋದಾ ಡಾಕ್ಟರ್ ವಿಜಯ್ ಮಹಾಂತೇಶ್ರೆ? ಜೀವಾಮೃತ ಅಂದ್ರೆ ನಾವು ಇಲ್ಲಿ ನೀರು, ಸಗಣಿ, ಗಂಜಲ ಮತ್ತು ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಮಣ್ಣನ್ನ ಬಳಕೆ ಮಾಡಿ ತಯಾರು ಮಾಡುವಂತ ಒಂದು ದ್ರಾವಣಕ್ಕೆ ಜೀವಾಮೃತ ಅಂತೀವಿ. ಇಲ್ಲಿ ನಿಮ್ಗೆ ಗೊತ್ತಿರುವಂಗೆ ಜೀವಾಮೃತ ತಯಾರು ಮಾಡ್ಬೇಕಾದ್ರೆ ಮೊದಲಿಗೆ ನಿಮ್ಗೆ 200 ಲೀಟರ್ ಸಾಮರ್ಥ್ಯದ ಒಂದು ಸಂಗ್ರಹಣ ತೊಟ್ಟಿ ಇರಬೇಕು. ಸಾಧ್ಯವಾದಷ್ಟು ಇದು ಮಡಿಕೆ ಇದ್ರೆ ಒಳ್ಳೆಯದು, ಇಲ್ಲಾಂದ್ರೆ ನೀವು ನಾರ್ಮಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪ್ಲಾಸ್ಟಿಕ್ ಡ್ರಮ್ಗಳಿದಾವೆ. 200 ಲೀಟರ್ ಸಾಮರ್ಥ್ಯದ ಡ್ರಮ್ ಬೇಕು. ತದನಂತರ ದೇಸಿ ಹಸುವಿನ ಸಗಣಿ 10 ಕೆಜಿ ಬೇಕು. 10 ಕೆಜಿ ದೇಸಿ ಹಸುವಿನ ಸಗಣಿ, ದೇಸಿ ಹಸುವಿನ ಗಂಜಲ 10 ಲೀಟರ್ ಬೇಕು. ದೇಸಿ ಬೆಲ್ಲ ಅಂದ್ರೆ ಕರಿ ಬೆಲ್ಲ, ಈ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಎಲ್ಲ ಪಿಂಕ್ ಬಹಳಷ್ಟು ಕಲರ್ ಇಲ್ಲದು ವೈಟ್ ಮಿಶ್ರಿತ ಬೆಲ್ಲನು ಬರ್ತದೆ, ಫುಲ್ ವೈಟಿಶ್ ಬೆಲ್ಲ ಬರ್ತದೆ, ಅದೆಲ್ಲ ಕರಿ ಬೆಲ್ಲ. ಅದನ್ನ ಸಾವಯವ ಕೃತಿಯಲ್ಲಿ ತಯಾರು ಮಾಡಿರುವಂತ ಬೆಲ್ಲ 2 ಕೆಜಿ ಬೇಕು. ದ್ವಿದಳ ಧಾನ್ಯದ ಹಿಟ್ಟು ಅಂದ್ರೆ ಎಸ್ಪೆಷಲಿ ಕಡಲೆ ಹಿಟ್ಟು, ಕಡಲೆ ಬೆಳೆ ಹಿಟ್ಟು 2 ಕೆಜಿ ಬೇಕಾಗುತ್ತೆ. ತದನಂತರ ಒಂದು ಬಗಸೆ ಮಣ್ಣು, ಬದುವಿನ ಮೇಲೆ ಇರೋ ಮಣ್ಣು ಇರ್ಬೋದು, ಗಿಡದ ಕೆಳಗೆ ಗಿಡದ ಬುಡದಲ್ಲಿ ಮಣ್ಣು ಇರ್ಬೋದು, ಅಥವಾ ಕಾಡಿನ ಮಣ್ಣು ಇರ್ಬೋದು. ಇದು ನೀವು ಇಷ್ಟು ಸಾಮಗ್ರಿಗಳು ಬೇಕಾಗ್ತವೆ. ಇದು ರೆಡಿ ಮಾಡಬೇಕು, ಇದಕ್ಕೇನು ಖರ್ಚಾಗಲ್ಲ. ಬೆಲ್ಲ ನೀವೇ ರೈತರಿದ್ರೆ, ನೀವೇ ಕಬ್ಬು ಬೆಳೆದ್ರೆ ಸಾವಯವ ಬೆಲ್ಲ ಮಾಡಬಹುದು, ಅದೇನ್ ಖರ್ಚಾಗಲ್ಲ. ಅಥವಾ ಬೇರೆ ಕಡೆ ತಂದ್ರು ನಿಮ್ಗೆ 60-70 ರೂಪಾಯಿ ಸಿಗುತ್ತೆ. 2 ಕೆಜಿಗೆ ಸುಮಾರು 140 ರೂಪಾಯಿ ಕೆಜಿ ಆಗುತ್ತೆ. ಕಡಲೆ ಹಿಟ್ಟು ಅದೊಂದು 200 ರೂಪಾಯಿ ಖರ್ಚಾಗುತ್ತೆ. ಟೋಟಲ್ 300 ರೂಪಾಯಿದಲ್ಲಿ ನೀವು ರೆಡಿ ಮಾಡಬಹುದು. ಬಟ್ ಯಾವುದೇ ಆಗ್ಲಿ ನಾವು ಇಲ್ಲಿ ಖರ್ಚನ್ನ ಜಾಸ್ತಿ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ನಿಮ್ಮ ರೈತರೇ ತಮ್ಮ ಹೊಲದಲ್ಲಿ ಬೆಳೆದಿರುವಂತ ಎಲ್ಲಾ ಉತ್ಪನ್ನಗಳನ್ನ ಸದ್ಬಳಕೆ ಮಾಡ್ಕೊಂಡು ಮಾಡುವಂತ ಇದು ಪದ್ಧತಿ. ಇದು ಸಾವಯವ ಕೃಷಿ ಅಂದ್ರೆ ಎಲ್ಲ ಹೊರಗಡೆಯಿಂದ ತಂದು ಮಾಡೋದು, ಅದು ಸಾವಯವ ಕೃಷಿ ಆಗಲ್ಲ. ಮತ್ತೆ ಅದು ಒಂಥರ ರಾಸಾಯನಿಕ ಕೃಷಿಯಲ್ಲಿ ಹೇಗೆ ಬೇರೆ ಇನ್ಪುಟ್ಗಳ ಮೇಲೆ ಪರಿಕರಗಳ ಮೇಲೆ ಅವಲಂಬನೆ ಆಗ್ತೀವಿ, ಅದೇ ರೀತಿ ಕೃಷಿ ಆಗಿಬಿಡುತ್ತೆ. ಇದು ಸಾಧ್ಯವಾದಷ್ಟು ನಮ್ಮ ಸುತ್ತಮುತ್ತಲಿರುವ ನಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಉತ್ಪನ್ನಗಳನ್ನ ನಾವು ಬಳಕೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಮೊದಲನೇದು ಜೀವಾಮೃತ ರೆಡಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಒಂದು ಡ್ರಮ್ ಅಲ್ಲಿ 200 ಲೀಟರ್ ನೀರ್ ಹಾಕ್ಬೇಕು. ಆ ನೀರ್ ಹಾಕಿದ್ಮೇಲೆ ಅದಕ್ಕೆ ನಾವು ಮೊದಲನೇದಾಗಿ 10 ಕೆಜಿ ಸಗಣಿಯನ್ನ ಸರಿಯಾಗಿ ಕಲಸ್ಬೇಕು. ಸರಿಯಾಗಿ ಕಲಸಿ ಅದಕ್ಕೆ ಬೆಲ್ಲ ಪುಡಿ ಮಾಡಿ, ಅಂದ್ರೆ ನೀವು ಬೆಲ್ಲ ತಂದಿರ್ತೀರಿ ಅದು ಗಟ್ಟಿ ಇರುತ್ತೆ, ಅದನ್ನ ಪುಡಿ ಮಾಡಿ ಹೊರಗಡೆನೆ 2 ಕೆಜಿ ಬೆಲ್ಲವನ್ನು ಸೇರಿಸ್ಬೇಕು. ತದನಂತರ ಅದಕ್ಕೆ 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟನ್ನ ಸೇರಿಸ್ಬೇಕು. ಆಮೇಲೆ ತದನಂತರ 10 ಲೀಟರ್ ಗಂಜಲ ಮತ್ತು ಒಂದು ಬೊಗಸೆ ಮಣ್ಣನ್ನ ಸೇರಿಸಿ ನೀವು ತಿರುಗಿಸ್ತಾ ಇರಬೇಕು. ಮುಂಜಾನೆ, ಮಧ್ಯಾಹ್ನ, ಸಂಜೆ ತಿರುಗಿಸ್ಬೇಕು. ಅದನ್ನ ಒಂದು ವಾರ ತನಕ ನೀವು ಇದೇ ರೀತಿ ತಿರುಗಿಸ್ತಾ ಇರಬೇಕು. ಮುಂಜಾನೆ, ಮಧ್ಯಾಹ್ನ, ಸಂಜೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾ ಇರಬೇಕು. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾ ಇರಬೇಕು. ತದನಂತರ ಡ್ರಮ್ಮಿನ ಮೇಲೆ ಹಸಿ ಬಟ್ಟೆಯನ್ನ ಮುಚ್ಚಬೇಕು. ಸಾಧ್ಯವಾದಷ್ಟು ಹಸಿ ಬಟ್ಟೆಯನ್ನ ಮುಚ್ಚಬೇಕು. ಅಂದ್ರೆ ಯಾವುದೇ ಕೀಟಗಳಿರ್ಬೋದು ಅವು ಒಳಗಡೆ ಪ್ರವೇಶದೇ ಇರೋ ನೋಡೋಕ್ಕೋಸ್ಕರ, ಮತ್ತೆ ಬೇರೆ ಹೊರಗಿನಂತ ಸೂಕ್ಷ್ಮಾಣುಜೀವಿಗಳು ಒಳಗಡೆ ಎಂಟ್ರಿ ಆಗದೆ ಇರ್ತಾರೆ. ಒಂಥರ ಟ್ಯಾಪ್ ತರ ನಾವು ಬಳಕೆ ಮಾಡ್ತೀವಿ ಹಸಿ ಬಟ್ಟೆಯನ್ನ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಒಂದು ವಾರಕ್ಕೆ ನಿಮ್ಗೆ ಜೀವಾಮೃತ ರೆಡಿ ಆಗುತ್ತೆ. ಜೀವಾಮೃತದ ವಿಶೇಷತೆ ಏನಪ್ಪಂದ್ರೆ ಇದರಲ್ಲಿ ಸಾಕಷ್ಟು ಬೆಳೆ ಪ್ರಚೋದಕಗಳು ಇರ್ತವೆ. ಸಾರ್ವಜನಿಕ ರಂಜಕ ಪೊಟ್ಯಾಸಿಯಂ ಅತಿ ಕಡಿಮೆ ಇದ್ರೂ ಸಹ ಬೆಳೆ ಪ್ರಚೋದಕಗಳು ಜಾಸ್ತಿ ಇರೋದ್ರಿಂದ, ಮತ್ತೆ ನಮ್ಗೆ ಬೆಳೆ ಬೆಳವಣಿಗೆಗೆ ಅನುಕೂಲಕರಾಗಿರುವಂತ ಸಾಕಷ್ಟು ಬೆಳೆ ಪ್ರಚೋದಕಗಳು ಇರೋದ್ರಿಂದ, ನೀವು ಬೆಳೆಗೆ ಸಿಂಪಡಣೆ ಮಾಡಿದಾಗ ಬೆಳೆ ಸದೃಢವಾಗಿ ಬೆಳೆಯುತ್ತೆ, ಬೀಜ ಖರ್ಚುವಿಕೆ ಜಾಸ್ತಿ ಆಗುತ್ತೆ, ಬೀಜದ ಗಾತ್ರ ಜಾಸ್ತಿ ಆಗುತ್ತೆ. ಕ್ರಮೇಣ ಸಾಮಾನ್ಯವಾಗಿ ಜೀವಾಮೃತವನ್ನು 3-5% ಪ್ರಮಾಣದಲ್ಲಿ ನಾವು ಬೆಳೆಗೆ ಸಿಂಪಡಣೆ ಮಾಡಬೇಕಾಗುತ್ತೆ. 3-5 ಅಂದ್ರೆ ನೀವು ಜೀವಾಮೃತ ರೆಡಿಯಾಗಿದ್ದನ್ನ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿ ಒಂದು ವಾರ ನಂತರ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಾದ್ಮೇಲೆ 1 ಲೀಟರ್ಗೆ 30-50 ml ತನಕ ನೀವು ಹಾಕ್ಬಹುದು. ಬೆಳೆ ಚೆನ್ನಾಗಿ ಬೆಳೆದಿತ್ತು, ಎಳೆಯಿತ್ತಂದ್ರೆ 3%, ಬೆಳೆ ಚೆನ್ನಾಗಿ ಅಂದ್ರೆ ಹೈಟ್ ಇನ್ನೂ ಸ್ವಲ್ಪ ಬೆಳೆ ಅವಧಿ ಜಾಸ್ತಿ ಇತ್ತಂದ್ರೆ ನೀವು 5% ಪ್ರಮಾಣದಲ್ಲಿ 5 ಅಂದ್ರೆ 1 ಲೀಟರ್ಗೆ 50 ml ಹಾಕಿ ನೀವು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. ಬೆಳೆಗಳಿಗೆ ಹೂವಾಡುವ ಹಂತದಲ್ಲಿ 15 ದಿನದ ಹಂತದಲ್ಲಿ 2 ಬಾರಿ ಸಿಂಪಡಣೆ ಮಾಡಿದ್ರೆ ಜೀವಾಮೃತದ ಉಪಯೋಗ ಜಾಸ್ತಿ ಆಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿನೂ ಉತ್ತಮ ರೀತಿಯಿಂದ ಬರುತ್ತೆ ರೈತರಿಗೆ. ದಯವಿಟ್ಟು ರೈತರು ಈ ಜೀವಾಮೃತ ಮತ್ತು ಬೀಜಾಮೃತನು ಸಹ ಮಾಡಿ ಬಳಕೆ ಮಾಡಬೇಕು. ಇನ್ನು ಫ್ರೆಶ್ ಆಗಿ ಮಾಡಬೇಕು. ಈ ಒಂದು ಸಾವಯವ ಕೃಷಿಯೊಳಗ ಎಂತ ಒಂದು ಶಬ್ದಗಳು ಕೂಡ ದೇಶೀಯ ಆಗಿವೆ. ಜೀವಾಮೃತ ನೋಡಿ, ಒಂಥರ ಅಮೃತ ಸಿಂಚನ ನಮ್ಮ ಪೈರುಗಳಿಗೆ. ಅಷ್ಟು ಚೆನ್ನಾಗಿ ಕೇಳಲಿಕ್ಕೆ ಒಂಥರ ಅನಿಸುತ್ತೆ. ಆಮೇಲೆ ನಾವೇ ತಯಾರು ಮಾಡೋದ್ರಿಂದ ಖರ್ಚು ಕಡಿಮೆ ಮತ್ತೆ ಸಂತೋಷ, ಸ್ವಾಭಿಮಾನ ಮತ್ತೆ ಇನ್ನೊಂದು ಹೆಚ್ಚು ದುಡ್ಡಿಲ್ದೇನೆ ಹೊರಗಿನ ಸಹಾಯ ಕಡಿಮೆ ತೆಗೆದುಕೊಂಡು ನಾವು ಹೆಚ್ಚು ಬೆಳೆಯನ್ನು ಬೆಳಿಬಹುದು ಮತ್ತೆ ಸಂತೋಷವಾಗಿ ಬೆಳೆಗಳು ನಳನಳಿಸ್ತಾ ಇರೋದನ್ನ ನಾವು ಕಾಣಬಹುದು. ಈ ಹಿನ್ನೆಲೆಯೊಳಗೆ ಬೀಜಾಮೃತ ಜೀವಾಮೃತ ನಂತರ ಈ ಪಂಚಗವ್ಯ ಕೂಡ ದ್ರವ ರೂಪದ ಸಾವಯವ ಗೊಬ್ಬರ, ಪಂಚಗವ್ಯದ ಉತ್ಪಾದನೆ ಮತ್ತು ಬಳಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬಹುದಾ ಡಾಕ್ಟರ್ ವಿಜಯ ಮಹಾಂತೇಶ್ ಅವರೇ? ಪಂಚ ಅಂದ್ರೆ ಆಕಳಿನ ಐದು ಉತ್ಪನ್ನಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂತ ಒಂದು ದ್ರಾವಣ ಇದು ಪಂಚಗವ್ಯ. ನಿಮ್ಗೆ ಗೊತ್ತಿರೋಂಗೆ ಪಂಚಗವ್ಯದಲ್ಲಿ ನಾವೇನೇನು ಬಳಕೆ ಮಾಡ್ತೀವಿ ಅಂದ್ರೆ ಸಗಣಿ ಬಳಕೆ ಮಾಡ್ತೀವಿ, ತುಪ್ಪ ಬಳಕೆ ಮಾಡ್ತೀವಿ, ಗಂಜಲ ಬಳಕೆ ಮಾಡ್ತೀವಿ, ಹಾಲು ಮೊಸರು ಮತ್ತೆ ಎಳೆನೀರು, ತದನಂತರ ಬೆಲ್ಲ ಅಥವಾ ಕಬ್ಬಿನ ಹಾಲು, ಬೆಲ್ಲ ಇದ್ರೆ ಬೆಲ್ಲ ಇಲ್ಲಾಂದ್ರೆ ಕಬ್ಬಿನ ಹಾಲು, ತದನಂತರ ಚೆನ್ನಾಗಿ ಮಾಡಿರುವಂತ ಜವಾರಿ ಪಚ್ಚಿಬಾಳೆ, ಪಚ್ಚಿಬಾಳೆ ಜವಾರಿ ಬಾಳೆ ಲೋಕಲ್ ಜೀನೈನೆಲ್ಲ ಲೋಕಲ್ ಬಾಳೆಯನ್ನ ನಾವು ಬಳಕೆ ಮಾಡಬೇಕು ಹಣ್ಣಾಗಿರುವಂತದ್ದು. ಈಗ ನಾನು ನಿಮ್ಗೆ ರೈತರಿಗೆ ಅನುಕೂಲ ಆಗ್ಲಿ, ಅವ್ರು ಏನಾದ್ರು ಬರ್ಕೋತಿದ್ರೆ ಬರ್ಕೋಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದೀನಿ. ಸಾಮಾನ್ಯವಾಗಿ ಪಂಚಗವ್ಯ ತಯಾರು ಮಾಡ್ಬೇಕಾದ್ರೆ ಏನ್ ಬೇಕು? ಹಸುವಿನ ಸಗಣಿ 7 kg ಬೇಕು, ದೇಸಿ ಹಸುವಿನ ತುಪ್ಪ 1 liter ಬೇಕು, ಮತ್ತೆ ದೇಸಿ ಹಸುವಿನ ಗಂಜಲ 10 liter ಬೇಕು, ನೀರು 10 liter ಬೇಕು, ತದನಂತರ ದೇಸಿ ಹಸುವಿನ ಹಾಲು 3 liter ಬೇಕು, ದೇಸಿ ಹಸುವಿನ ಮೊಸರು 2 liter ಬೇಕು, ಎಳೆನೀರು 3 liter ಬೇಕು, ಆಮೇಲೆ ಬೆಲ್ಲ 1/4 kg ಅಂದ್ರೆ 250 grams ಬೇಕು, ಅಥವಾ ಬೆಲ್ಲ ಇರಲಿಲ್ಲ ಅಂದ್ರೆ ಸಾವಯವ ಕಬ್ಬಿನ ಹಾಲು 3 liter ಬೇಕು, ತದನಂತರ ಸರಿಯಾಗಿ ಹಣ್ಣಾಗಿರುವಂತ ಮಾಗಿದ 12 ಪಚ್ಚಿಬಾಳೆ ಬೇಕು. ಉತ್ಪನ್ನಗಳನ್ನ ನೀವೇ ರೆಡಿ ಮಾಡ್ಕೋಬೇಕು. ಈಗ ನೀವು ತುಪ್ಪ ತರಕ್ ಹೋದ್ರೆ 1 liter ತುಪ್ಪಕ್ಕೆ ಹೊರಗಡೆ 800 rupees ಇದೆ. ಹೊರಗಡೆಯಿಂದ ತಗೊಂಡ್ಬಂದು ಮಾಡಕ್ ಹೋದ್ರೆ ಖರ್ಚು ಜಾಸ್ತಿ ಅನ್ಸುತ್ತೆ. ಅದಕ್ಕೋಸ್ಕರ ನಿಮ್ಮ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಿಸಬೇಕು. ಸಾವಯವ ಕೃಷಿಗೆ ಪೂರಕವಾಗಿರುವಂತಹ ಉಪಕಸಬುಗಳನ್ನು ಸಹ ನೀವು ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಈಗ ಎಳೆನೀರು ಹೊರಗಡೆ ತರಕ್ ಹೋದ್ರೆ ಲೀಟರ್ ಎಳೆನೀರಿಗೆ ಒಂದು ನೀವು ಸುಮಾರು 6-7 ತೆಂಗಿನಕಾಯಿ ತರಬೇಕಾಗುತ್ತೆ, ಅವಾಗ ಕಾಸ್ಟ್ಲಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಿಸಿ ಈ ಪಂಚಗವ್ಯ ಮಾಡಬೇಕು. ಪಂಚಗವ್ಯ ಮಾಡಲು ಪದ್ಧತಿ ಹೇಳ್ತೀನಿ ನಾ ಫಸ್ಟ್ ಗೆ. ಇದು ಪಂಚಗವ್ಯ ಮಾಡಬೇಕಾದ್ರೆ ಸುಮಾರು 31 days ಬೇಕು. ಜೀವಾಮೃತ ತರ 1 ವಾರದಲ್ಲಿ ರೆಡಿ ಆಗಲಿ, ಇದು 31 days ಬೇಕು. ಮೊದಲಿಗೆ ತಯಾರಿಸುವ ಪದ್ಧತಿ, ಫಸ್ಟ್ ಗೆ ದೇಸಿ ಹಸುವಿನ ಸಗಣಿ 7 kg ಜೊತೆ 1 kg ದೇಸಿ ಹಸುವಿನ ತುಪ್ಪವನ್ನ ಕಲಿಸಿ 2 days ಗಾಳಿ ಹಾಳಾದಾಗೆ ಇರಬೇಕು. ಏನು ಸಗಣಿ 7 kg ಸಗಣಿ 1 liter ತುಪ್ಪವನ್ನ ಕಲಿಸಿ ಸರಿಯಾಗಿ ಕಲಿಸಿ ಗಾಳಿ ಹಾಳದಿರೋ ಮುಚ್ಚಿಡಬೇಕು. ತದನಂತರ ಆ 2 days ನಂತರ ಆ ಮಿಶ್ರಣಕ್ಕೆ ಆ ಡ್ರಮ್ಮಿಗೆ ಏನು ಸಗಣಿ ಮತ್ತು ತುಪ್ಪ ಮಿಕ್ಸ್ ಮಾಡಿ 2 days ಇಟ್ಟಾದ್ಮೇಲೆ ಆ ಡ್ರಮ್ಗೆ 2 days ನಂತರ ಗಂಜಲ 10 liter ಸೇರಿಸಬೇಕು, ಮತ್ತೆ 10 liter ನೀರು ಸೇರಿಸಿ 15 days ನಿಮ್ಗೆ ಕಳೆಯಲು ಬಿಡಬೇಕು. ನೀವು ಸರಿಯಾಗಿ ಅವಾಗ ತಿರುಸ್ತಾ ಇರಬೇಕಾಗುತ್ತೆ. 15 days ಬಿಡಬೇಕು, ಮೇಲೆ ಹಸಿ ಬಟ್ಟೆಯನ್ನ ಕವರ್ ಮಾಡಬೇಕು. ತದನಂತರ 15 days ಆಯ್ತು ಅಂದ್ರೆ ಈಗ 17 days ಆಯ್ತು, 2 days ಸಗಣಿ ಮತ್ತು ತುಪ್ಪ ಕಲಿಸಿಟ್ಟಿದ್ವಿ, ಆಮೇಲೆ 15 days ಗಂಜಲ ಮತ್ತು ನೀರು ಕಲಿಸಿ 10 liter ಗಂಜಲ 10 liter ನೀರು ಕಲಿಸಿಟ್ಟಿದ್ವಿ, 15 days ಆಯ್ತು ಅಂದ್ರೆ 17 days ಆಯ್ತು ಟೋಟಲ್. ಆಮೇಲೆ ಅದಕ್ಕೆ 3 liter ಹಾಲು, ಫ್ರೆಶ್ 3 liter ಹಾಲು, ದೇಸಿ ಹಸುವಿನ ಹಾಲು ಮತ್ತೆ ದೇಸಿ ಹಸುವಿನ ಮೊಸರು 2 liter ಕಲಿಸಬೇಕು. ಅದಕ್ಕೆ 3 liter ಎಳೆನೀರು, ಬೆಲ್ಲ 250 grams ಅಥವಾ 3 liter ಸಾವಯವ ಕಬ್ಬಿನ ಹಾಲು ಹಾಕಬೇಕು. ಸರಿಯಾಗಿ ಹಣ್ಣಾಗಿರುವಂತದ್ದು ಅಂದ್ರೆ ಚಿಕ್ಕ ಚಿಕ್ಕ ಬಿದ್ದಿರ್ತಾವ್ರು ಸರಿಯಾಗಿ ಹಣ್ಣಾಗಿರ್ಬೇಕು, ಮಾಗಿರುವಂತ ಹಣ್ಣಾಗಿರುವಂತ ಪಚ್ಚಬಾಳೆಯನ್ನ ಕಿವುಚಿ ಆ ಈ ಮಿಶ್ರಣಕ್ಕೆ ಸೇರಿಸಬೇಕು. ಸರಿಯಾಗಿ ಕಲಿಸಬೇಕು, ಗರಗರಗರಗರ ಸರಿಯಾಗಿ ಕಲಿಸಿ ಎಲ್ಲಾ ದಿಕ್ಕಿನಿಂದ ಕಲಿಸಿ ಸರಿಯಾಗಿ ಮಿಶ್ರಣ ಮಿಕ್ಸ್ ಆಗೋ ತರ ಕಲಿಸಬೇಕು. ಕಲಿಸಿ ಅದನ್ನ ಅದ್ರ ಮೇಲೆ ಮುಚ್ಚಬೇಕು. ಅವಾಗವಾಗ ದಿನಕ್ಕೆ 1-2 times ತಿರುಗಿಸ್ತಾ ಇರಬೇಕು ಎಲ್ಲಾ ದಿಕ್ಕಿನಲ್ಲಿ. ತಿರುಗಿಸಿ 14 days ಬಿಡಬೇಕು. ಟೋಟಲ್ 31 days ನಿಮಗೆ ಪಂಚಗವ್ಯ ರೆಡಿ ಆಗುತ್ತೆ. ಪಂಚಗವ್ಯ ಅತಿ ಶ್ರೇಷ್ಠವಾದ ಸಾವಯವ ದ್ರವ ಗೊಬ್ಬರ. ಇದನ್ನ ನೀವು ಹೂ ಆಡುವಂತದಲ್ಲಿ 15 days ಅಂತರದಲ್ಲಿ 2 times ನೀವು 3-5% ಪ್ರಮಾಣದಲ್ಲಿ ನೀವು ಬೆಳೆಗಳಿಗೆ ಸಿಂಪಡಿಸಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ನಿಮ್ಮ ಬೆಳೆಯ ಗುಣಮಟ್ಟ ಚೆನ್ನಾಗಿ ಬರುತ್ತೆ. ಒಂದು ಎಕರೆಗೆ ಸುಮಾರು ನಿಮಗೆ 200-250 liter ದ್ರಾವಣ ನಿಮಗೆ ಬೇಕಾಗುತ್ತೆ. 200-250 liter ದ್ರಾವಣ ನಿಮಗೆ ಬೇಕಾಗುತ್ತೆ. ಈ ದ್ರಾವಣ ಅಂದ್ರೆ ಪಂಚಗವ್ಯದ ದ್ರಾವಣ ಬೇಕಾಗುತ್ತೆ. ಇದನ್ನ ನೀವು ಸರಿಯಾಗಿ ನೀವು ಬಳಕೆ ಮಾಡಬೇಕು. ಸಪೋಸ್ ನೀವು ಹಣ್ಣಿನ ಬೆಳೆಗಳು ಇದ್ರೆ ಒಂದು ಗಿಡಕ್ಕೆ ಒಂದು ಲೀಟರ್ ಈ ಪಂಚಗವ್ಯದ ಜೊತೆ 5 liter ನೀರು ಬೆರೆಸಿ ನೀವು ಒಂದು ಗಿಡಕ್ಕೆ ಹಾಕ್ಬೋದು. ದೀರ್ಘಾವಧಿ ಬೆಳೆ ಆದ್ರೆ 1 liter ಪಂಚಗವ್ಯ 5 liter ನೀರನ್ನ ಸೇರಿಸಿ ನೀವು ಆ ಗಿಡಕ್ಕೆ ಡ್ರೆಂಚಿಂಗ್ ಮಾಡಬಹುದು. ಈಗ ಹೆಂಗೆ ರಾಸಾಯನಿಕಗಳನ್ನ ಡ್ರೆಂಚ್ ಮಾಡ್ತೀರೋ ಅದೇ ರೀತಿ ತೋಯಿಸಬೇಕು. ನೀವು ಬುಡದಲ್ಲಿ ನೀವು ಪಾತಿಗಳನ್ನ ಮಾಡಿ ತೋಯಿಸಬೇಕಾಗುತ್ತೆ. ಇದು ಪಂಚಗವ್ಯದ ಉಪಯೋಗ ಮತ್ತು ತಯಾರು ಮಾಡುವ ಪದ್ಧತಿ. ಡಾಕ್ಟರ್ ವಿಜಯ ಮಹಾಂತೇಶ್ವರೇ, ಪಂಚಗವ್ಯ ಎಷ್ಟು ಮುಖ್ಯವಾದದ್ದು ಮತ್ತೆ ಹೇಗೆ ಅದನ್ನ ತಯಾರು ಮಾಡಬೇಕು ಮತ್ತೆ ಯಾವ ರೀತಿ ಅದನ್ನ ಪೈರುಗಳಿಗೆ ಸಿಂಪಡಿಸಬೇಕು ಅನ್ನೋದನ್ನ ವಿಸ್ತೃತವಾಗಿ ಮಾಹಿತಿ ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ದ್ರವರೂಪದ ಸಾವಯವ ಗೊಬ್ಬರ ಏನಿದೆಲ್ಲ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಉತ್ತಮ ಇಳುವರಿ ಬರಬೇಕು ಅಂತಂದ್ರೆ ಈ ಒಂದು ದ್ರವರೂಪದ ಸಾವಯವ ಗೊಬ್ಬರ ಬಹಳ ಅವಶ್ಯಕತೆ ಇದೆ ಅನ್ನೋದನ್ನ ತಮ್ಮ ಮಾತುಗಳಲ್ಲಿ ನಾವು ಮನಗಾಣ್ತಾ ಇದ್ದೀವಿ. ನಮ್ಮ ರೈತ ಬಾಂಧವರಿಗೆ ಸಹಾಯ ಮಾಡುವ ನಿಟ್ಟಿನೊಳಗೆ ಮತ್ತೊಂದು ಏನಿದೆಲ್ಲ ಬಯೋಟಿನ್ ಸಾರ ದ್ರಾವಣ, ಬಯೋ ಜೀವಸಾರ ದ್ರಾವಣದ ಉತ್ಪಾದನೆ ಹೇಗೆ ಆದ್ರೆ, ಯಾಕಂದ್ರೆ ಅದು ಕೂಡ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಒಂದು ಉತ್ತಮ ದ್ರವರೂಪದ ಸಾವಯವ ಗೊಬ್ಬರ ಆಗಿದೆ. ಇದರ ಉತ್ಪಾದನೆ ಹೇಗೆ ಮತ್ತೆ ಅದನ್ನ ಹೇಗೆ ಬಳಕೆ ಮಾಡಬೇಕು, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಮಾಡ್ಕೊಡ್ಬೋದಾ? ಬಯೋ ಜೀವಸಾರ ಘಟಕ ಅಂದ್ರೆ ಬಯೋಡೈಜೆಸ್ಟ್ ಲಿಕ್ವಿಡ್ ಆರ್ಗಾನಿಕ್ ಮ್ಯಾನ್ಯೂರ್ ಘಟಕ ತಯಾರು ಮಾಡಬೇಕು. ಈ ಘಟಕ ತಯಾರು ಮಾಡ್ಬೇಕಾದ್ರೆ ಈ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಗೆ 60,000 ಹಿಡಿದು 1,00,000 ತನಕ ಖರ್ಚಾಗುತ್ತೆ. ಅಂದ್ರೆ ಘಟಕ ರೆಡಿ ಮಾಡ್ಬೇಕಾದ್ರೆ ಬ್ರಿಕ್ಸ್ ಇಂದ ಮಾಡ್ತಾರೆ, ಇಟ್ಟಂಗಿಂದ ಮಾಡ್ತಾರೆ, ಅಥವಾ ಕೆಲವು ದೊಡ್ಡ ದೊಡ್ಡ ಇದರ ಸಿಮೆಂಟ್ ಬ್ರಿಕ್ಸ್ ಇಂದ ಮಾಡ್ತಾರೆ. ಇದಕ್ಕೆ ಸರ್ಕಾರದ ಇಲಾಖೆಯಲ್ಲಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲೂ ಸಹ ಸಹಾಯಧನ ಇದೆ. ಇದರಿಂದಾಗಿ ಯಾವ ರೈತರು ಈ ಬಯೋಡೈಜೆಸ್ಟರ್ ದ್ರಾವಣದ ಘಟಕವನ್ನ ಯಾರು ರೆಡಿ ಮಾಡಿದಾರೆ ಅವ್ರಿಗೆಷ್ಟೇ ಇದು ಬಳಕೆ ಆಗುತ್ತೆ. ಮೊದಲನೇದಾಗಿ ನಾವು ಬಯೋಡೈಜೆಸ್ಟರ್ ಘಟಕ ಮಾಡ್ಬೇಕಾದ್ರೆ 15 ಉದ್ದ 4 ಅಗಲ 4 ಆಳವಿರುವ ಗುಂಡಿ ತಯಾರು ಮಾಡ್ಬೇಕು. 15 ಉದ್ದ 4 ಅಗಲ 4 ಆಳವಿರುವ ಗುಂಡಿಯನ್ನು ತಯಾರಿಸಬೇಕು. ಆ ಗುಂಡಿಯ ಒಂದು ಭಾಗದಲ್ಲಿ ಇಳಿಜಾರು ಇರಬೇಕು. ಇದರ ಕೊನೆಯಲ್ಲಿ 5 ಉದ್ದ 4 ಅಗಲ ಮತ್ತು 4 ಆಳವಿರುವಂತಹ ಶೇಖರಣಾ ತೊಟ್ಟಿ ಇರಬೇಕು. ಒಂದು ತೊಟ್ಟಿ ಮಾಡಬೇಕು, ಅದ್ರ ಕೊನೆಗೆ ಒಂದು ಸಣ್ಣ ತೊಟ್ಟಿ ಮಾಡಿ ಅಲ್ಲಿ ಶೇಖರಣಾ ತೊಟ್ಟಿ ಅಂತ ಮಾಡಬೇಕು. ಆ ಗುಂಡಿಯ ಮಧ್ಯಭಾಗದಲ್ಲಿ ನಾವೇನಂದ್ರೆ 2 ಕಾಲುವೆ ಮಾಡಿ ಅದರಲ್ಲಿ ಜಲ್ಲಿಕಲ್ಲು ಹಾಕಿ ಅದರ ಮೇಲೆ 1 PVC ಪೈಪ್ ಅನ್ನ ನಾವು ಕಾಲುವೆಯನ್ನ ಮಾಡಬೇಕಾಗುತ್ತೆ. ಆ ಕಾಲುವೆಯಲ್ಲಿ 1 PVC ಪೈಪ್ ಅನ್ನು ಇಡಬೇಕು. ಆ PVC ಪೈಪ್ಗೆ 6 ರಂಧ್ರವಿರುವ ಅಂದ್ರೆ 6 ಸುತ್ತಳತೆಯ ರಂಧ್ರಗಳನ್ನ ಕೊರೆದು ಸುಮಾರು 16 ರಂಧ್ರಗಳನ್ನ ಕೊಡಬೇಕು. ಅಂದ್ರೆ 1 PVC ಪೈಪ್ಗೆ ಒಂದು 16 ರಂಧ್ರಗಳನ್ನ ಕೊರಿಬೇಕು. ಅದರ ಮೇಲೆ ನೈಲಾನ್ ಮೆಷ್ ಅನ್ನ ಹಾಕ್ಬೇಕು. ಯಾಕೆ ಹಾಕ್ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಮುಂದೆ. ಆ ನೈಲಾನ್ ಮೆಷ್ ಹಾಕಿ ನೀವು ಅದನ್ನ ಶೇಖರಣಾ ತೊಟ್ಟಿಗೆ ಕನೆಕ್ಟ್ ಮಾಡಬೇಕು. ಈ ತೊಟ್ಟಿ ರೆಡಿ ಆಗುತ್ತೆ. ಏನೋ 4 ಅಗಲ 4 ಆಳ ಏನ್ ತೊಟ್ಟಿ ರೆಡಿ ಆಗುತ್ತಲ್ಲ, ಆ ತೊಟ್ಟಿಗೆ ನೀವು ನಿಮ್ಮ ಹೊಲದಲ್ಲಿ ಸಿಗುವಂತ ಎಲ್ಲಾ ತರದ ಸಸ್ಯ ತ್ಯಾಜ್ಯ ವಸ್ತುಗಳು, ಕೋಳಿ ಗೊಬ್ಬರ ಇರ್ಬೋದು, ಸಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ತೋಟಗಾರಿಕೆ ಕೃಷಿ ತ್ಯಾಜ್ಯ ವಸ್ತುಗಳು ಇರ್ಬೋದು, ನಿಮ್ಮ ಹೊಲದಲ್ಲಿ ಸಿಗುವಂತ ರೇಷ್ಮೆ ಹುಳುವಿನ ವೇಸ್ಟ್ ಇರ್ಬೋದು, ಕಳೆ ಇರ್ಬೋದು, ಹೊಂಗೆ ಇರ್ಬೋದು, ಎಲ್ಲಾ ತರದ ವೇಸ್ಟ್ ಗಳನ್ನ ನೀವು ಆ ಬಯೋಡೈಜೆಸ್ಟ್ ಘಟಕದಲ್ಲಿ ತುಂಬಬೇಕು. ಆ ತುಂಬಿ ನಾವು ನೀರ್ ಹಾಕ್ಬೇಕದಕ್ಕೆ. ನೀರ್ ಹೆಂಗ್ ಹಾಕ್ಬೇಕಂದ್ರೆ ನೀರ್ ಕೇಳೋಂಗಿಲ್ಲ, ಅದಕ್ಕೆ ಸರಾಸರಿ ಆಗೋಂಗೆ ನೀರ್ ಹಾಕ್ಬೇಕು. ಇದನ್ನ ನೀವು ಈ ರೀತಿ ಮಾಡಿ ಸಗಣಿ ಇವೆಲ್ಲಾನು ನೀವು ಅದಕ್ಕೆ ಘಟಕದಲ್ಲಿ ಹಾಕಿದಾಗ 1 ಬಿಡ್ಬೇಕು. 1 ಅಂದ್ರೆ ಫಸ್ಟ್ ಟೈಮ್ ಬೇಕಾದಾಗ 1 ಬೇಕಾಗತ್ತೆ. ತದನಂತರ ನೀವು 15-20 ದಿನಕ್ಕೆ ನಿಮ್ಗೆ ಬಯೋ ಜೀವಸಾರ ದ್ರಾವಣ ದೊರೆಯುತ್ತೆ. ಅದೇನಾಗುತ್ತೆ, ನೀವು ಪೈಪ್ ಹಾಕಿರ್ತೀರಿ, ಹೋಲ್ ಹಾಕಿರ್ತೀರಿ, ಅದ್ರ ಮೇಲೆ ನೈಲಾನ್ ಮಿಸ್ ಹಾಕಿರ್ತೀರಿ, ಅದೆಲ್ಲ ಡಿಕಂಪೋಸ್ ಆಗಿರೋದೆಲ್ಲಾ ಪದಾರ್ಥ, ಆ ಕಷಾಯದಂತ ಅಂಶ ಎಲ್ಲ ಏನಾಗುತ್ತೆ, ಅದು ಪೈಪಿಗೆ ಶೇಖರಣೆ ಆಗುತ್ತೆ. ಆ ಪೈಪ್ ಇಂದ ಫಿಲ್ಟರ್ ಆಗಿ ಶೇಖರಣಾ ತೊಟ್ಟಿಗೆ ಬರುತ್ತೆ. ಅದೇ ದ್ರಾವಣನೇ ಬಯೋ ಜೀವಸಾರ ದ್ರಾವಣ ಅಂತೀವಿ. ಬಯೋ ಜೀವಸಾರ ದ್ರಾವಣ ಅಂದ್ರೆ ಬಯೋ ಜೀವಸಾರ ಘಟಕ ಅಂದ್ರೆ ಬಯೋಡೈಜೆಸ್ಟ್ ಘಟಕದಿಂದ ದೊರೆಯುವಂತ, ಡಿಕಂಪೋಸ್ ಆಗಿ ದೊರೆಯುವಂತ ದ್ರಾವಣ. ಅದು ಇದು ಬೇರೆವೆಲ್ಲ ಪಂಚಗವ್ಯ ಜೀವಾಮೃತ ಅವೆಲ್ಲ ಬೆಳೆ ಮೇಲೆ ಸಿಂಪಡಣೆ ಮಾಡಕ್ ಹೇಳ್ತೀವಿ, ನೆಲಕ್ಕೆ ಹಾಕೋಕೆ ಹೇಳೋದಿಲ್ಲ. ಬಟ್ ಬಯೋ ಜೀವಸಾರ ದ್ರಾವಣ ಇದೆಲ್ಲ ಅದು ಅಷ್ಟೇ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ನೆಲಕ್ಕೆ ಬಿಡೋಕೆ ಹೇಳ್ತೀವಿ. ನೆಲಕ್ಕೂ ಬಿಡಬಹುದು, ಬೆಳೆಗೆ ಸಿಂಪಡಣೆ ಮಾಡಬಹುದು. ಇದು ನೆಲಕ್ಕೆ ಬಿಡಬೇಕಾದ್ರೆ ನಿಮ್ಮ ನೀರಿನ ಜೊತೆ ಬಿಡಬೇಕಾದ್ರೆ 1 ಬಯೋ ಜೀವಸಾರ ದ್ರಾವಣ, 10 ನೀರಿನ ಜೊತೆ ಬೆರೆಸಿ ನೀವು ಹೊಲಕ್ಕೆ ನೀರಾವರಿ ಮುಖಾಂತರ ನೀವು ಕೊಡಬಹುದು. ಇಲ್ಲ ಅಂದ್ರೆ 2-3 ನೀವು ಹೂವಾಡುವಂತದಲ್ಲಿ ಬೆಳಗ್ಗೆ ಕೊಡಬಹುದು. ಬಯೋ ಜೀವಸಾರ ಇದು ಬಯೋ ಜೀವಸಾರ ದ್ರಾವಣದ ಘಟಕದ ತಯಾರು ಮಾಡುದು ಮತ್ತು ಅದರ ಬಳಕೆ. ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ, ತುಂಬಾ ವಿಸ್ತೃತವಾಗಿ ಮಾಹಿತಿ ಮಾಡ್ತಾ ಇದ್ದೀರಿ. ಬಯೋ ಜೀವಸಾರ ದ್ರಾವಣವನ್ನ ನೆಲದ ಮೇಲೆ ಹಾಕುವಂತಹದ್ದು, ಪೈರುಗಳ ಬೇರಿಗೆ ಕೂಡ ಒಂದು ಶಕ್ತಿಯನ್ನು ನೀಡುವ ನಿಟ್ಟಿನೊಳಗೆ ಈ ಬಯೋ ಜೀವಸಾರ ದ್ರಾವಣ ಕೆಲಸ ಮಾಡ್ತದೆ. ಮತ್ತೆ ಇದನ್ನ ಬೆಳೆಗಳು ಕೂಡ ಸಿಂಪಡಿಸಬಹುದು. ಮತ್ತೆ ನಿಜವಾಗಿ ಕೂಡ ಇದು ಒಂದು ನಾವೇ ತಯಾರು ಮಾಡಬೇಕಾಗಿರೋದ್ರಿಂದ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಸಂತೋಷ ನಮ್ಮ ರೈತ ಬಾಂಧವರಿಗೆ ಖಂಡಿತವಾಗಿರ್ತದೆ. ಇದನ್ನ ಇನ್ನೂ ಹೆಚ್ಚು ಮಾಹಿತಿ ಮಾಡಿಕೊಂಡು ಬಯೋ ಜೀವಸಾರ ದ್ರಾವಣವನ್ನು ಕೂಡ ನಮ್ಮ ರೈತ ಬಾಂಧವರು ಮಾಡ್ಲಿಕ್ಕೆ ಕಲೀಲಿ ಅಂತ ಆಸೆ ಮಾಡ್ತಾ. ಇವತ್ತು ಎರೆಹುಳುಗಳು ಅಂದ್ರೆ ರೈತ ಮಿತ್ರ ಅಂತ ಹೇಳ್ತೀವಿ. ಎರೆಹುಳುಗಳು ಎಷ್ಟು ಹೊಲದಲ್ಲಿರ್ತದ ಅಷ್ಟು ಮಣ್ಣು ಅಂದ್ರೆ ಸಾಕಷ್ಟು ಗಾಳಿ ಆರೋಗ್ಯಯುತವಾಗಿ ಅದು ರೂಪುಗೊಂಡಿರ್ತದೆ. ಮಣ್ಣು ಸಡಿಲವಾಗಿರ್ತದೆ, ಆ ಮಣ್ಣು ಖಂಡಿತವಾಗಿ ಕೂಡ ಯಾವುದೇ ಬೆಳೆ ಬೆಳೆಯಲಿಕ್ಕೆ ಅನುಕೂಲ. ಹೀಗಾಗಿ ಈ ಎರೆಜಲ, ಎರೆಗೊಬ್ಬರ ಟೀ ಅಥವಾ ಕಾಂಪೋಸ್ಟ್ ಟೀ ಅಂದ್ರೆ ಈ ಉಳಿದ ಜೀವಸಾರಗಳನ್ನ ಒಂದು ದ್ರವರೂಪದ ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡುವ ಬಗೆಯನ್ನ ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ಬೋದಾ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ? ಸರಿಯಾಗಿ ಬಲಸಿರುವಂತಹ ಎರೆಹುಳುಗಳನ್ನು 1 ಕೆಜಿ ತಗೊಂಡ್ ಬಂದು 1 ಲೀಟರ್ ನೀರಿನಲ್ಲಿ, ಉಗುರು ಬೆಚ್ಚಿನ ನೀರಿನಲ್ಲಿ ನೀವು 5 ಬಿಟ್ಟಾಗ ಎರೆ ಹುಳುವಿನ ಮೈ ಮೇಲಿರುವ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು, ಉಪಕಾರಿ ಸೂಕ್ಷ್ಮಾಣು ಜೀವಿಗಳು, ಅದರ ಜೊತೆಗೆ ಎರೆಹುಳುವಿನ ಇಂಟೆಸ್ಟೈನ್ ಅಲ್ಲಿ ಅಂದ್ರೆ ಜಠರದಲ್ಲಿರುವಂತಹ ಸೂಕ್ಷ್ಮ ಪೋಷಕಾಂಶಗಳು ಸಹ ಈ ಎಲ್ಲಾ ಪದಾರ್ಥಗಳು ನೀರಿಗೆ ಸೇರ್ತವೆ. ಇದೇ ಎರೆಜಲ. ಈ ಎರೆಜಲವನ್ನ ನೀವು ಶೇಕಡ 10-20% ಅಂದ್ರೆ 1 ಲೀಟರ್ ನೀರಿಗೆ 100-200 ml ಬೆರೆಸಿ ನೀವು ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ಹೂ ಉದುರೋದು ಕಡಿಮೆ ಆಗುತ್ತೆ, ಕಾಯಿ ಕೊಚ್ಚೋದು ಜಾಸ್ತಿ ಆಗುತ್ತೆ. ಅಂದ್ರೆ ಇದು ಬೆಳೆ ಪಚ್ಚಿಸೋದ ತರ ನಾವು ಬಳಕೆ ಮಾಡಬಹುದು. ಇದಕ್ಕೆ ಎರೆಜಲ ಅಂತಾರೆ. ತದನಂತರ ಎರೆಗೊಬ್ಬರದ ಟೀ. ಎರೆಗೊಬ್ಬರದ ಟೀ ಅಂದ್ರೆ ಸಾಮಾನ್ಯವಾಗಿ ಎರೆಗೊಬ್ಬರ ಟೀ ಅಂತಂದ್ರೆ ಏನಪ್ಪಾ ಅಂದ್ರೆ ಎರೆಗೊಬ್ಬರ ಟೀ ಅಂದ್ರೆ 5 kg ಎರೆಗೊಬ್ಬರವನ್ನ ಅಂದ್ರೆ ರೆಡಿ ಆಗಿರುವ ಎರೆಗೊಬ್ಬರವನ್ನು ತಗೊಂಡ್ಬಂದು ಒಂದು ಡ್ರಮ್ನಲ್ಲಿ ಹಾಕಿ 5 ಲೀಟರ್ ನೀರು ಹಾಕ್ತಾನೆ. 5 kg ನೀ 5 kg ಎರೆಗೊಬ್ಬರ 5 ಲೀಟರ್ ನೀರನ್ನು ಹಾಕಿ 30 ನಿಮಿಷ ಸರಿಯಾಗಿ ಕಲಿಸ್ಬೇಕು. 30 ನಿಮಿಷ ಸರಿಯಾಗಿ ಕಲಿಸಿದಾಗ ಆ ಎರೆಗೊಬ್ಬರದಲ್ಲಿರುವ ಎಲ್ಲಾ ಅಂಶಗಳು ನೀರಿಗೆ ಬಿಡುಗಡೆ ಆಗ್ತವೆ. ತದನಂತರ ಅದನ್ನ ಸೋಸಿ ಆ ದ್ರವ ಪದಾರ್ಥವನ್ನು ತೆಗೆಯುತ್ತೀವಲ್ಲ ಅದಕ್ಕೆ ಎರೆಗೊಬ್ಬರದ ಟೀ ಅಂತೀವಿ. ಈ ಎರೆಗೊಬ್ಬರದ ಟೀಯನ್ನ ನಾವು ಶೇಕಡ 2-3 ಪ್ರಮಾಣದಲ್ಲಿ 1 ಎಕರೆಗೆ 200-250 ಲೀಟರ್ ಎರೆಗೊಬ್ಬರದ ಟೀ ಬೇಕಾಗುತ್ತೆ. ಇದನ್ನ ನೀರಿನಲ್ಲಿ ನೀವು ಬೆರೆಸಿ ನೀವು ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಬಹಳಷ್ಟು ತರಕಾರಿಗಳಲ್ಲಿ ಎಸ್ಪೆಷಲಿ ಕುಕುಂಬರ್ ಕುಕುರ್ಬಿಟೇಸಿ ಫ್ಯಾಮಿಲಿಯಲ್ಲಿ ಹೂ ಉದುರೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಅಂತ ಬೆಳೆಗಳಲ್ಲಿ ನೀವು ಎರೆಗೊಬ್ಬರದ ಟೀಯನ್ನು ಸಿಂಪರಣೆ ಮಾಡಿದಾಗ ಹೂ ಉದುರೋದು ಕಡಿಮೆ ಆಗುತ್ತೆ, ಹೂ ಕಾಯಿಯಾಗಿ ಕಚ್ಚೋದು ಜಾಸ್ತಿಯಾಗಿ ಇಳುವರಿ ಜಾಸ್ತಿ ಬರುತ್ತೆ. ಕ್ರಮೇಣವಾಗಿ ಸಾಮಾನ್ಯವಾಗಿ ಎಲ್ಲಾ ಸಾವಯವ ದ್ರವ ಗೊಬ್ಬರಗಳನ್ನ ಮಿನಿಮಮ್ 2 ಸರ್ತಿ ಸಿಂಪರಣೆ ಮಾಡಬೇಕು. ಒಂದು ಸಿಂಪರಣೆಯಿಂದ ಇನ್ನೊಂದು ಸಿಂಪರಣೆಗೆ ಅಂತ 15 ದಿನ ಇರಬೇಕು ಸರ್. ಈ ರೀತಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ ರೈತರಿಗೆ. ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ, ಬೇಸಾಯ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ಇವತ್ತು ಸಾವಯವ ಕೃಷಿಗೆ ಹೇಗೆ ನಮ್ಮ ರೈತ ಬಾಂಧವ ಒಲಿದು ಬರಬೇಕು, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳೊಳಗ ಈ ದ್ರವರೂಪದ ಸಾವಯವ ಗೊಬ್ಬರ ಉತ್ಪಾದನೆ ಮಾಡಿ ಅದರ ಬಳಕೆ ಮಾಡೋದ್ರಿಂದ ಹೇಗೆ ಗುಣಮಟ್ಟದ ಒಂದು ಬೆಳೆಯನ್ನು ಬೆಳಿಬಹುದು, ಲಾಭದಾಯಕ ಕೃಷಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಮಾಡಿಕೊಟ್ರಿ. ಈಗ ಎಷ್ಟೋ ಜನಕ್ಕೆ ಎಲ್ಲ ಕೆಲವು ಮಾಡ್ಲಿಕ್ಕೆ ಆಗೋದಲ್ಲ ಈ ಒಂದು ದ್ರವರೂಪದ ಸಾವಯವ ಗೊಬ್ಬರಗಳನ್ನ, ಇವುಗಳ ಲಭ್ಯತೆ ಎಲ್ಲಾದರೂ ಇರ್ಲಿಕ್ಕೆ ಸಾಧ್ಯ ಇತ್ತಂದ್ರೆ ಅವುಗಳನ್ನ ತೆಗೆದುಕೊಂಡು ಬಂದು ಉಪಯೋಗ ಮಾಡಿ ನಮ್ಮ ರೈತ ಬಾಂಧವ ಲಾಭದಾಯಕ ಕೃಷಿಯನ್ನು ಮಾಡಬಹುದು. ಲಭ್ಯತೆ ಎಲ್ಲೆಲ್ಲಿರ್ತದ ಈ ಒಂದು, ಯಾಕಂದ್ರೆ ದ್ರವರೂಪದ ಸಾವಯವ ಗೊಬ್ಬರ ನಮಗೆ ತಯಾರಾಗಿರೋ ಗೊಬ್ಬರ ಲಭ್ಯವಾಗಿ ಸಿಕ್ಕರೆ ನಮ್ಮ ರೈತ ಬಾಂಧವನಿಗೆ ಅನುಕೂಲ ಆಗುತ್ತೆ. ಈ ಒಂದು ಲಭ್ಯತೆ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ವಿಜಯ ಮಹಾಂತೇಶ್ ಅವರೇ? ಒಂದು ರೈತರಿಗೆ ಮಾಹಿತಿ ಇರಬೇಕು, ಇದು ಈ ಸಾವಯವ ದ್ರವ ಗೊಬ್ಬರಗಳು ಸಾಕಷ್ಟು ಕಾಲೇಜುಗಳಲ್ಲಿ ಸಹ ಮಾಡ್ತಾ ಇದಾರೆ, ಬಟ್ ಅದು ಸೇಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇದು ಫ್ರೆಶ್ ಆಗಿ ಬಳಸುವಂತ ಪದಾರ್ಥ, ಅದಕ್ಕೋಸ್ಕರ ಸಾಧ್ಯವಾದಷ್ಟು ರೈತರು ತಾವೇ ತಯಾರು ಮಾಡಿ, ನಾವು ತಯಾರು ಮಾಡೋ ಪದ್ಧತಿ ಅದೆಲ್ಲ ವಿಧಾನಗಳನ್ನ ವಿಸ್ತೃತವಾಗಿ ಹೇಳಿದೀವಿ. ರೈತರು ತಾವೇ ತಯಾರು ಮಾಡ್ಕೊಂಡ್ರೆ ಒಳ್ಳೆಯದು. ಬಟ್ ಕೆಲವೊಂದು ಸಂಸ್ಥೆಗಳಲ್ಲಿ ಈಗ ನಮ್ಮಲ್ಲಿ ನಮ್ಮ ಕಾಲೇಜಲ್ಲಿ ಸಾವಯವ ದ್ರವ ಗೊಬ್ಬರಗಳನ್ನ ನಾವು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ಮಾಡಿಸ್ತೀವಿ, ರೈತರಿಗೆ ತರಬೇತಿ ಕೊಡೋಕ್ಕೋಸ್ಕರ ಮಾಡಿಸ್ತೀವಿ. ಅಂತ ಟೈಮಲ್ಲಿ ಈ ಹತ್ತಿರದಲ್ಲಿರೋ ರೈತರು ಒಂದು 100-200 ಲೀಟರ್ ಬೇಕಾದ್ರೆ ಬಂದು ತಗೊಂಡು ಹೋಗ್ಬೋದು. ಆದ್ರೆ ನಾವು ಕಾಸ್ಟ್ ಬೇಸಿಸ್ ಅಲ್ಲಿ ನಾವು ಈ ಸಾವಯವ ದ್ರವ ಗೊಬ್ಬರಗಳನ್ನ ಮಾಡಿ ನಾವು ರೈತರಿಗೆ ಕೊಡ್ತಾ ಇಲ್ಲ. ನಮ್ದು ಉದ್ದೇಶ ಏನಪ್ಪಂದ್ರೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿ ತಾವೇ ರೈತರು ಸ್ವತಃ ತಾವೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಸಾವಯವ ದ್ರವ ಗೊಬ್ಬರಗಳು ಫ್ರೆಶ್ ಆಗಿ ಬಳಕೆ ಮಾಡೋದ್ರೆ ಬಳಕೆ ಮಾಡಬೇಕಾಗಿರೋದ್ರಿಂದ ರೈತರು ತಾವೇ ಸ್ವತಃ ತಯಾರು ಮಾಡ್ಕೊಂಡು ಬಳಕೆ ಮಾಡಿದ್ರೆ ಅದರದ್ದು ರಿಸಲ್ಟ್ ಜಾಸ್ತಿ ಸಿಗುತ್ತೆ. ಡಾಕ್ಟರ್ ವಿಜಯ ಮಹಾಂತೇಶ್ ಅವರೇ, ಸೂಕ್ತವಾದ ಮಾತನ್ನ ಹೇಳಿದ್ದೀರಾ. ಯಾಕಂದ್ರೆ ಈ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ರೈತರು ತಾವೇ ಉತ್ಪಾದನೆ ಮಾಡಿದ್ರೆ ಖರ್ಚು ಕಡಿಮೆ, ಆಮೇಲೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇರೆ ಯಾರು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಪ್ರಾಯೋಗಿಕವಾಗಿ ಯಾವ ರೀತಿ ಮಾಡಬೇಕು ಅಂತ ನಾವು ತಿಳ್ಕೋಬೇಕು ಅಂದ್ರೆ, ತಾವು ಹೇಳಿದಂಗೆ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಆರ್ಭಾವಿಗೆ ಬಂದು ನಮ್ಮ ರೈತ ಬಾಂಧವರು ಸ್ವಲ್ಪ ಮಾಹಿತಿ ಮಾಡ್ಕೊಡ್ಬೋದು, ತಾವೇ ಅದನ್ನು ತಯಾರು ಮಾಡೋದನ್ನ ರೂಢಿ ಮಾಡ್ಲಿ ಅಂತ ಆಶೆ ಮಾಡಿ. ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಿರಂತರವಾಗಿ ಸಾವಯವ ದ್ರವ ಗೊಬ್ಬರಗಳನ್ನ ತಯಾರು ಮಾಡೋದಾಗಿರ್ಲಿ ಮತ್ತೆ ಅದರ ಬಗ್ಗೆ ತರಬೇತಿ ಮಾಹಿತಿ ಮಾಡೋಕ್ಕೋದ್ರಲ್ಲಿ ಯಾವಾಗ್ಲೂ ನಾವು ವಿಜ್ಞಾನಿಗಳು ಸಿದ್ಧರಾಗಿರ್ತಿದ್ದೇವೆ. ಆಲ್ರೆಡಿ ಸಾಕುಗಳು, ಮಾದರಿ ಸಾಕುಗಳು ಇದಾವೆ, ಅವುಗಳನ್ನ ನಾವು ಸಿಂಪರಣೆ ಮಾಡಿ ಹೇಗೆ ಬೆಳೆ ಬೆಳೆದಿರುವಂತಹ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಾಕುಗಳು ಸಹ ಇದಾವೆ. ರೈತರು ಸಹ ಬಂದು ಬೇಡಿಕೆ ಭೇಟಿ ನೀಡಿ ಅದರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇವತ್ತು ರೈತರು ವೈಜ್ಞಾನಿಕವಾಗಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಆದಾಗ ಮಾತ್ರ ಉತ್ತಮವಾದ ಬೆಳೆ ಬೆಳಿಬಹುದು. ವಿಶೇಷವಾಗಿ ಸಾವಯವ ಕೃಷಿ ಪದ್ಧತಿಯೊಳಗೆ ಒಂದು ವೈಜ್ಞಾನಿಕವಾಗಿ ಸರಿಯಾಗಿ ಅಂದ್ರೆ ಪ್ರತಿಯೊಂದನ್ನ ಸಮ ಪ್ರಮಾಣದಲ್ಲಿ ಹಾಕಿ ನಾವು ಜೀವಾಮೃತಗಳನ್ನಾಗ್ಲಿ ಅಥವಾ ಪಂಚಗವ್ಯ ಯಾವುದೇ ದ್ರವರೂಪದ ಒಂದು ಸಾವಯವ ಗೊಬ್ಬರ ತಯಾರು ಮಾಡಲಿಕ್ಕೆ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಅದು ಖಂಡಿತವಾಗಿ ಕೂಡ ನಮ್ಮ ಬೇಡಿಕೆಗೆ ಅನುಗುಣವಾಗಿ ನಾವು ತಯಾರು ಮಾಡ್ಕೊಳ್ಬಹುದು, ಸ್ವಾವಲಂಬಿಯಾಗಿ ನಮ್ಮ ಬೆಳೆಗಳನ್ನ ಸಾವಯವ ರೀತಿಯಿಂದ ನಾವು ಬೆಳಿಬಹುದು, ಮತ್ತೆ ಆರೋಗ್ಯದಾಯಕ ಬೆಳೆಗಳನ್ನು ಬೆಳಿಬಹುದು, ಮತ್ತೆ ಗ್ರಾಹಕ ಮಿತ್ರ ಬೆಳೆಗಳನ್ನು ಬೆಳಿಬಹುದು. ಯಾಕಂದ್ರೆ ಇವತ್ತು ಸಾವಯವ ಬೆಳೆಗಳಿಗೆ ಸಾಕಷ್ಟು ಬೇಡಿಕೆ ಮಾರುಕಟ್ಟೆಯಲ್ಲಿದೆ. ಹೀಗಾಗಿ ರೈತ ಬಾಂಧವರು ಸ್ವಲ್ಪ ಕಷ್ಟಪಟ್ಟು ತಾವೇ ದ್ರವರೂಪದ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡಿ ಹೆಚ್ಚು ಹೆಚ್ಚು ಲಾಭ ಮಾಡಿಕೊಳ್ಳಿ, ಹೆಚ್ಚಿನ ಮಾಹಿತಿಯನ್ನು ವಿಜ್ಞಾನಿಗಳ ಸಹಾಯ ತೆಗೆದುಕೊಳ್ಳಿ ಅಂತ ಆಶೆ ಮಾಡ್ತಾ, ಇಲ್ಲಿವರೆಗೆ ತುಂಬಾ ಹೃತ್ಪೂರ್ವಕ ಮಾಹಿತಿ ನೀಡಿದಿರಾ ಡಾಕ್ಟರ್ ವಿಜಯ ಮಹಾಂತೇಶ್ ಅವರೇ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ವಿಜಯ ಮಹಾಂತೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೌಳೇನ್. ಈಗ ಇಂಗಳಗಿಯ ವೀರೇಶ್, ಉಮೇಶಪ್ಪ ಬಡಗೇರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದ ಕೇಳೋಣ. ಆ ಇದುವರೆಗೆ ಇಂಗಳಗಿಯ ವೀರೇಶ್, ಉಮೇಶಪ್ಪ, ಬಡಿಗೇರ್ ಹಾಗೂ ಸಂಗಳಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ ತಿಳಿದುಕೊಳ್ಳೋಣ. ಆರಂಭದಲ್ಲಿ ಗದಗ್ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು 3,989 4,869, ಉದ್ದಿನಕಾಳು 5,806 6,769, ಹೆಸರುಕಾಳು 1,129 7,509, ನೆಲಗಡಲೆ 3,344 5,810, ನವಣೆ 601, ರಾಗಿ 1,269, ಕುಸುಬೆ 4,169 4,742, ಸಿರ್ಸಿ ಪ್ಯಾಟಿ ಧಾರಣೆ ಬೆಟ್ಟಡಕ್ಕೆ 31,001 48,999, ಮೆಣಸು 40,162 49,699, ಹುಬ್ಬಳ್ಳಿ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಅಲಸಂದೆ ಕಾಳು 6,001 6,229, ಕಡಲೆಕಾಳು 4,170 5,119, ಉದ್ದಿನಕಾಳು 5,009 6,929, ಒಣಮೆಣಸಿನಕಾಯಿ 40,000 ಹೆಸರುಕಾಳು 1,610 7,010, ನೆಲಗಡಲೆ 6,112, ಜೋಳ 2,026